ಅಂತಂದ್ರೆ ತಾವು 1 ಹೆಕ್ಟರ್ಗೆ ಅಂದ್ರೆ 2.5 ಎಕರೆಗೆ 10 ಮೋಹಕ ಬಲೆಗಳನ್ನು ಅಳವಡಿಸಬಹುದು. ಅದಿಲ್ಲಪ್ಪ ಅಂತಂದ್ರೆ ತಾವು 2 ಗ್ರಾಂ ಮೆಟರೈಸಿಯಂ ಅನಿಸೋಪ್ಲೆ ಮತ್ತು ಇಲ್ಲಾಂದ್ರೆ 2 ಗ್ರಾಂ ಮೆಟರೈಸಿಯಂ ರಿಲೆ ಅಂತ ಹೇಳ್ತೀವಿ. ಈ ರೀತಿ ಜೈವಿಕ ಶಿಲೀಂದ್ರನಾಶಕಗಳನ್ನ ಅಂತಹ ಸಿಂಪಡಣೆ ಮಾಡಬಹುದು. ಸೊ ಈ ಜೈವಿಕ ಶಿಲೀಂದ್ರನಾಶಕಗಳು ತಮ್ಮ ಸಿಗದೆ ಇದ್ದ ಪಕ್ಷದಲ್ಲಿ ಇಮಾಮೆಕ್ಟಿನ್ ಬೆಂಜೇಟ್ ಅಂದ್ರೆ ಕೀಟನಾಶಕಗಳನ್ನೇನು ತಾವು ಬಂದು ಸಿಂಪಡಣೆ ಮಾಡ್ತಾರಲ್ಲ ಅಂಗಡಿಯಲ್ಲಿ ಸಿಗೋದು, ಸೊ ಅದು 0.4 ಗ್ರಾಂ ಇಮಾಮೆಕ್ಟಿನ್ ಬೆಂಜೇಟ್ 5 SG ರೂಪದಲ್ಲಿ ಸಿಗುತ್ತೆ. ಇದನ್ನು ತಾವು ಸಿಂಪಡಣೆ ಮಾಡಬಹುದು. ಇಲ್ಲಪ್ಪ ಅಂತಂದ್ರೆ 0.25 ಮಿಲಿಲೀಟರ್ ಕ್ಲೋರಾಂಟ್ರಿನಿಪ್ರೋಲ್ ಅಂತ ಹೇಳ್ತೀವಿ, ಕೊರಾಜಿನ್ ಅಂತ ಏನೇ ಸಿಗುತ್ತ, ಇದನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬರೆಸಿ ಸಿಂಪಡಣೆ ಮಾಡಬಹುದು. ಕ್ಲೋರಾಂಟ್ರಿನಿಪ್ರೋಲ್ 0.25 ಮಿಲಿಲೀಟರ್ 1 ಲೀಟರ್ ನೀರಿಗೆ. ಹಾಗೇನೆ ಈ ಒಂದು ಜೋಳದಲ್ಲಿ ತೆನೆ ಬರುವ ಸಮಯದಲ್ಲಿ ಮತ್ತು ಕಾಳು ಕಟ್ಟುವ ಸಮಯದಲ್ಲಿ ನಾವೇನ್ ಮಾಡಬೇಕು, ಸ್ವಲ್ಪ ನೀರಿನ ಒಂದು ಮೂಲಗಳಿದ್ರೆ ನೀರು ಕೊಟ್ಟರೆ ತುಂಬಾ ಒಳ್ಳೆ ಇಳುವರಿ ಬರಲು ಸಹಾಯವಾಗುತ್ತೆ. ಸೊ ಸ್ವಲ್ಪ ಮುಂಜಾಗ್ರತೆ ವಹಿಸಿ ಆ ಒಂದು ಹಂತದಲ್ಲಿ ನಾವು ಸ್ವಲ್ಪ ನೀರು ಕೊಡ್ಲೇಬೇಕಾಗತ್ತೆ. ಹಾಗೇನೆ ಈಗ ಸೂರ್ಯಕಾಂತಿಯಲ್ಲಿ ಸಹ ನಾವು ಬೂದಿ ರೋಗ ಏನರ ಕಂಡು ಬಂತಂದ್ರೆ ಅದಕ್ಕೆ 1 ml ಡೈಫೆನ್ ಕೋನೋಜಲ್ ಅಂತ ಹೇಳ್ತೇವೆ, 25 EC ರೂಪದಲ್ಲಿ ಇರುತ್ತೆ, ಇಲ್ಲಾಂದ್ರೆ 0.5 ಗ್ರಾಂ ಮೈಕ್ಲೋಬಿಟಾನಿಲ್ ಅಂತ ಇರುತ್ತೆ. ಸೊ ಅದನ್ನ ನಾವು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನ ಮಾಡಬಹುದು. ಆಮೇಲೆ ಅಲ್ಟರ್ನೇರಿ ಅಂಗಮಾರಿ ರೋಗ ಏನಾದ್ರೂ ಕಾಣಿಸ್ಕೊಂಡ್ರೆ ಅದಕ್ಕೆ 2 ಗ್ರಾಂ ಮ್ಯಾಂಕೋಜಬ್ಬ ಅಥವಾ 1 ಮಿಲಿಲೀಟರ್ ಹೆಕ್ಸಾಕೋನೋಜಲ್ ಅನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆಯನ್ನ ಮಾಡಬಹುದು. ಹಾಗೇನೆ ಭತ್ತದಲ್ಲಿ ಕಟಾವು ಏನಾಗಿದೆ ಅದರ ಹುಲ್ಲನ್ನು ನಾವು ಒಂದು ಬಣವೆ ಹಾಕಿ ಬೇಸಿಗೆ ಕಾಲದಲ್ಲಿ ದನಕರುಗಳಿಗೆ ತಿನ್ನಲಿಕ್ಕೆ ಸರಿಯಾಗಿ ನಾವು ಶೇಖರಿಸಿಟ್ಕೊಳ್ಬಹುದು. ಹಾಗೇನೆ ಮೆಣಸಿನಕಾಯಿಯಲ್ಲಿ ನಮಗೆ ಆಲ್ಮೋಸ್ಟ್ ಈಗೇನು ಮೆಣಸಿನಕಾಯಿ ಬಿಡಿಸುವ ಒಂದು ಹಂತದಲ್ಲಿದೆ. ಸೊ ತಾವು ಆ ಕಾರ್ಯವನ್ನ ಮುಂದುವರಿಸಿಕೊಂಡು ಹೋಗ್ಬೋದು ನಮ್ಗೆ, ಯಾಕಂದ್ರೆ ಯಾವುದೇ ಮಳೆ ಬರುವ ಸಾಧ್ಯತೆಗಳಿಲ್ಲ. ಮತ್ತೆ ಹೂವು ಮಾವಿನ ಒಂದು ಗಿಡದಲ್ಲಿ ಏನಾಗುತ್ತೆ, ಹೂ ಬಿಡುವ ಒಂದು ಹಂತದಲ್ಲಿ ಇದೆ, ಈಗ ಆಲ್ಮೋಸ್ಟ್ ಎಲ್ಲಾ ಹೂವು ಬಿಡ್ತಾ ಇದೆ. ಅದಕ್ಕೆ ತಾವು ಮ್ಯಾಂಗೋ ಸ್ಪೆಷಲ್ ಅಂತ ಸಿಗುತ್ತೆ, ಅದನ್ನ 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಇದರಿಂದ ಒಳ್ಳೆ ಇಳುವರಿ ಬರಲು ನಮಗೆ ಸಹಾಯವಾಗುತ್ತೆ. ಜಾನುವಾರುಗಳು ಮತ್ತು ಕೋಳಿ ಸಾಕಾಣಿಕೆಯನ್ನ ಯಾರಾದ್ರೂ ಮಾಡ್ತಾ ಇದ್ರೆ ಸ್ವಲ್ಪ ರಾತ್ರಿ ಉಷ್ಣಾಂಶ ಕಡಿಮೆ ಇರುವುದರಿಂದ ಒಂದು ಬೆಚ್ಚಗಿನ ಒಂದು ಕೊಟ್ಟಿಗೆಯಲ್ಲಿ ದನಕರಗಳನ್ನು ಕಟ್ಟಾಕ್ಬೇಕು. ಮತ್ತು ಕೋಳಿ ಸಾಕಾಣಿಕೆಯಲ್ಲಿ ನಮಗೆ ಏನಾಗುತ್ತೆ, ಕಡಿಮೆ ಉಷ್ಣಾಂಶ ಆಗುವುದರಿಂದ ಸಾಮಾನ್ಯವಾಗಿ ರೈತರಿಗೆ ಗೊತ್ತಿರುವ ಹಾಗೆ ನಾವು ವಿದ್ಯುತ್ ಬಲ್ಬ್ಗಳನ್ನ ಬಳಸಿ ಆ ಒಂದು ಕೋಳಿ ಕೋಣೆಯನ್ನ ಉಷ್ಣತೆಯಲ್ಲಿ ಚೆನ್ನಾಗಿ ಇರುವ ಹಾಗೆ ನೋಡ್ಕೊಳ್ತಾ ಇರ್ತೀವಲ್ಲ, ಆ ರೀತಿ ತಾವು ಮಾಡಿಕೊಂಡು ಒಳ್ಳೆ ಕೋಳಿ ಸಾಕಾಣಿಕೆಯನ್ನ ತಾವು ಮಾಡ್ಕೊಂಡು ಹೋಗ್ಬೋದು. ರೈತ ಬಾಂಧವರು ಕೊನೆಯಲ್ಲಿ ತಮ್ಗೇನು ಹೇಳಕ್ ಇಷ್ಟಪಡ್ತೀನಪ್ಪ ಅಂತಂದ್ರೆ, ಈ ಒಂದು ಹಿಂಗಾರಿನ ಹಂಗಾಮಿನಲ್ಲಿ ನಮ್ಗೆ ಮಳೆಯ ಕೊರತೆ ಕಾಣಿಸ್ತಾ ಇದೆ, ಅದಕ್ಕಾಗಿ ಎಲ್ಲೆಲ್ಲಿ ಯಾವ ಬೆಳೆಗಳಲ್ಲಿದಾವ ಮಣ್ಣಿನಲ್ಲಿರುವ ತೇವಾಂಶವನ್ನ ಹಿಡಿದಿಟ್ಟುಕೊಳ್ಳೋ ಹಾಗೆ ರಿಪೀಟೆಡ್ ಆಗಿ ನಾವೇನ್ ಮಾಡ್ಬೇಕಂದ್ರೆ ಇಂಟರ್ ಕಲ್ಟಿವೇಶನ್ ಗಳನ್ನ ಅಂದ್ರೆ ಅಂತರ್ ಬೇಸಾಯ ಕ್ರಮಗಳನ್ನಾಗ್ಲಿ ಅಥವಾ ಹುಲ್ಲಿನ ಹೊದಿಕೆಯನ್ನ ಹಾಕೋದ್ರಾಗ್ಲಿ ಎಲ್ಲೆಲ್ಲಿ ನೀರಿನ ಒಂದು ಲಭ್ಯತೆಗಳಿದಾವೆ, ಹೂವಾಡುವ ಮತ್ತು ಕಾಳು ಕಟ್ಟುವ ಹಂತದಲ್ಲಿ ಒಂದು ನೀರನ್ನ ಕೊಡ್ಲೇಬೇಕಾಗತ್ತೆ. ಹಾಗೇನೆ ಮುಂದಿನ ಒಂದು ವಾರದಲ್ಲಿ ನಮ್ಗೆ ಯಾವುದೇ ಮಳೆ ಬರುವ ಸಾಧ್ಯತೆಗಳಿಲ್ಲ. ಸೊ ಅದನ್ನ ಸೂಚನೆಯನ್ನಿಟ್ಟುಕೊಂಡು ತಮ್ಮ ಕೃಷಿ ಚಟುವಟಿಕೆಗಳನ್ನ ಕೈಗೊಳ್ಳಬಹುದು. ನಮಸ್ಕಾರ. ಭವಿಷ್ಯದ ಬಗೆಗೆ ಎಚ್ಚರ ಮೂಡಿಸಿ ಅವನ ಚಿಂತೆಯ ಹೊಡೆದೋಡಿಸುವ ಸಂದೇಶವಿದು ಬೇಗ ಸಂದೇಶವಿದು ಸಂದೇಶವಿದು ಘನ ಸಂದೇಶವಿದು ಘನ ಸಂದೇಶವಿದು. ಇದುವರೆಗೆ ಶಾಂತಪ್ಪ ದೂತ್ರಗಾವಿಯವರಿಂದ ಹವಾಮಾನ ವರದಿ ಕೇಳಿದಿರಿ. ಇದೀಗ ಕೇಳಿ ರೈತರಿಗೆ ಸಲಹೆಯನ್ನ. ರೈತರು ಮಿಶ್ರ ಅಥವಾ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಲಾಭದಾಯಕ ಬೆಳೆ ಪದ್ಧತಿಯ ಜೊತೆಗೆ ಕೃಷಿ ಆಧಾರಿತ ಉಪಕಸುಬುಗಳಾದ ಹೈನುಗಾರಿಕೆ, ರೇಷ್ಮೆ, ಮೀನುಗಾರಿಕೆ, ತೋಟಗಾರಿಕೆ, ಕೋಳಿ ಸಾಕಣೆ, ಆಡು ಮತ್ತು ಕುರಿ ಸಾಕಣೆ ಮುಂತಾದ ಸಂಪನ್ಮೂಲಗಳನ್ನು ಆಧರಿಸಿ ಮಣ್ಣು ಮತ್ತು ಹವಾಮಾನಕ್ಕೆ ಹೊಂದಿಕೊಳ್ಳುವಂತೆ ಅಳವಡಿಸಿಕೊಳ್ಳಬಹುದು. ಇಂಥ ಕೃಷಿ ಪದ್ಧತಿಗೆ ಮಿಶ್ರ ಕೃಷಿ ಪದ್ಧತಿ ಅಥವಾ ಸಮಗ್ರ ಕೃಷಿ ಪದ್ಧತಿ ಅಂತ ಕರೀತಾರೆ. ಈ ಕೃಷಿ ಪದ್ಧತಿಯಿಂದ ರೈತರಿಗೆ ಲಭ್ಯವಿರುವಂತಹ ಸಂಪನ್ಮೂಲಗಳು ಅಂದರೆ ಜಮೀನು, ನೀರು, ಕುಟುಂಬದಲ್ಲಿ ದುಡಿಯುವವರು ಮತ್ತು ಜಮೀನಿನಲ್ಲಿ ಉತ್ಪಾದಿಸಿದ ವಸ್ತುಗಳ ಸಮರ್ಥ ಬಳಕೆ ಆಗುತ್ತೆ. ಈ ಪದ್ಧತಿಯಲ್ಲಿ ಬೆಳೆ ಪದ್ಧತಿ ಮತ್ತು ಉಪ ಕಸುಬುಗಳ ನಡುವೆ ಪೂರಕ ಸಂಬಂಧ ಇರೋದ್ರಿಂದ ಅಧಿಕ ನಿವ್ವಳ ಲಾಭ ಬರುತ್ತೆ.

ಹಾಳಾಗೂತದ ಸಗಣಿ ಗೊಬ್ಬರ